31 ದಿನ ತಕ್ಕನೆ ಇನ್ಸೂರೆನ್ಸ್ ಅಮೌಂಟ್ ನಮ್ಮ ಹೆಸರಲ್ಲೇ ಕ್ಲೇಮ್ ಆಗಂಗಿಲ್ಲ. 35 ದಿನ ಆತೆ ಅಂದ್ರೆ ನಮ್ಮ ಹೆಸರಲ್ಲೇ ಇನ್ಸೂರೆನ್ಸ್ ಆಗಿದೆ ಅಂತ. ಅದಾಯ್ತಾ, ತಿರುಗಿ ಸರ್ ಹಸು ಹಿಂಗಾಗಿದೆ ಅಂತ ಬಂದಾಗ ತಾಲೂಕು ಅಧಿಕಾರಿ ಡಾಕ್ಟರ್ ಡೈರಿ ಫಾರ್ಮ್ ಅಲ್ಲಿ ಬಂದಾಗ ಏನೇ ಇಲ್ಲ ಬಿಡಪ್ಪ, ಇದು ಅಂತರಾಕ್ಷಿ ಬಂದಿದೆ ಸ್ವಲ್ಪ, ಇದಕ್ಕೆ ನೀನು ಈ ತರ ಆಗಕ್ ಚಾನ್ಸ್ ಇಲ್ಲ, ನಾನು ಉಳಿದ್ರೆ ಉಳಿಬೋದು ಇಲ್ಲದ್ರೆ ನಾನು ಟ್ರೀಟ್ಮೆಂಟ್ ಮಾಡೋದು ಮಾಡ್ತೀನಿ ಅಂದ್ರೆ ಟ್ರೀಟ್ಮೆಂಟ್ ಕೊಟ್ಟು ಹಿಂಗ ಐದೈತಿ ಮುಂದೆ ಕನ್ಸರ್ ಆಗ್ತಾ ಅಡ್ಡ ಬಿದ್ದ. ಅಲ್ಲಿಂದ ಆಗ್ಲಿ ಮತ್ತೆ ಒಂದು ಹಸು ಸರ್, 6 ಹಾಲು ಕರೆದಿದೆ ಬೆಳಗ್ಗೆ 10 ಸಾಯಂಕಾಲ 10 ಲೀಟರ್ ಅಂತ ಹಸು, ಅದು 20 ಲೀಟರ್ ಹಾಲು ಕರೆಯಂತ ಹಾಕಲ. 85 ಚಾಲೆಂಜ್ ಮಾಡಿ ದೊಡ್ಡಬಳ್ಳಾಪುರದಿಂದ ತಗೊಂಬಂದಿದ್ದೇನೆ. ಅದು ತಗೊಂಬಂದ ಏನು 6 ಹಾಲು ಕರೆದದ್ದು ಹಾಕಲ ಟೈಲರಿ ಕಾಯಿಲೆ ಅಂತ ಬರುತ್ತೆ ಸರ್. ಟ್ರೈಲರಿ ಕಾಯಿಲೆ ಬಂದು ಇಮಿಡಿಯಂಟ್ ಹೋಗ್ಬಿಡ್ತು, ಅದು ಹೋಯ್ತು, ಅದು ಹೋಯ್ತು. ಅದ್ರಿಂದ ಆಯ್ತು, ನಮ್ಮ ಅಪ್ಪಾಜಿಯವ್ರ ಚಿಂತೆ ಬಿದ್ದುಬಿಟ್ರು. ನಾನು ಕಷ್ಟಪಟ್ಟು ಮಕ್ಕಳನ್ನೆಲ್ಲ ಬೆಳೆಸಿ ನಿಮ್ಗೇನು ಕಷ್ಟ ಕೊಟ್ಟಿದ್ದಲ್ಲಪ್ಪ, ನಿನ್ ಬ್ಯಾಡಪ್ಪ ಇದ್ದಕ್ಕಿದ್ದಂಗೆ ಇಲ್ಲ ಮಾಡ್ಕೊಂಡು ಹೋರಂದ್ರೆ ಯಾರ್ಯಾರು ಮಾತಾ ಸ್ನೇಹ ಮಾಡಿ ಫಾರಂ ಕೊಡ್ಸಿದೆ ಹಸುಗಳು ತಗೊಂಬಂದೆ ಅಂತ ಕಟ್ಟಿ ಯಾರ್ಯಾರನ್ನ ಫಾರಂ ಮಾಡಕ್ಕೆ ಬಿಟ್ಕೊಂಡಿ ನೀನು, ನನಗೆ ಯಾಕೆ ಹಿಂಗಾಯ್ತು ಏನು ಕತ್ತೆ ಅಂತಂದೇಳಿ ಅಂದಾಗ, ನಮ್ಮ ಅಜ್ಜರ್ ಅಂತೇಳಿ ಗರಕನಾಗಲಪ್ಪ ಒಪ್ಪತ್ತೇಶ್ವರ ಅಂತಂದೇಳಿ ಅವರೆಲ್ಲ ಆಗ್ಲಿ ಎಲ್ಲ ಸ್ವರದಲ್ಲಿ ಬಂದಾಗ ಒಳ್ಳೆ ಟೈಮಿನಲ್ಲಿ ಹಸುಗಳಿಗೆ ಡ್ರಮ್ ಇಟ್ಟು ನೀರು ತಗೊಂಡು ಹೋಗ್ತಿದ್ದೆ. ಹೌದು, ಒಳ್ಳೆ ದೊಡ್ಡ ಹೌದು. ಹೌದಿನಲ್ಲಿ ಎಲ್ಲದು ಇಂಪಾರ್ಟೆಂಟ್ ಬೋರ್ ಕುಡಿಯಕ ನೀರಿಲ್ಲಂಗ ಹೋಗ್ಬಿಡ್ತು. 2 ಮಳೆ ಇಲ್ಲ. ಈಗ ಹೈನುಗಾರಿಕೆ ಸಂಪೂರ್ಣವಾಗಿ ತೆಗೆದಿದ್ರ? ಹೈನುಗಾರಿಕೆ ಐತೆ ಸರ್, ಈಗ ಸರಿಯ ರೀತಿಯಿಂದ ಐತೆ ಸರ್. ಈಗ ಕೃಷಿಯಲ್ಲಿ ಏನೇನ್ ಬೆಳೀತಾ ಇದ್ರಿ ಸರ್? ಕೃಷಿಯಲ್ಲಿ ಅಂದ್ರೆ ಊಟದ ಜೋಳ ಬೆಳಿತಿದ್ವಿ, ರಾಗಿ ಹಾಕ್ತಿದ್ವಿ, ಅಲ್ಲಿಂದ ಆಗ್ಲೇ ಇದು ಕಬ್ಬು ಹಾಕಿವಿ. ಕಬ್ಬು ಬೆಳಿತಾ ಇದ್ರಿ? ಪ್ರತಿ ವರ್ಷ ಬೆಳಿತೀರಿ? ಇಲ್ಲ ಸರ್, ಹಿಂದಿನ ವರ್ಷ ಕಟಿಂಗ್ ಮಾಡಿ ಈ ಸತ್ಯ ಆಗ್ಲಿ, ಇದು ಮಳೆ ಆಗ್ಲಿಲ್ಲ, ಈ ಸತ್ಯ ಕಬ್ಬು ಬೇಡ ಅಂತೇಳಿ ಕಬ್ಬು ತೆಗೆದು ಬಿಟ್ಟಿವಿ ಸರ್. ಈ ಸತ್ಯ ಕಬ್ಬು ಬೇಡಪ್ಪ, ಅದಕ್ಕಂದ್ರೆ ಇದು ಕಬ್ಬಿಗೆ ಇದು ದೊಡ್ಡ ನೀರು ಬೇಕು, ಅದಕ್ಕೆ ಬ್ಯಾಡ ಅಂತೇಳಿ ತೆಗೆದು ಬಿಟ್ಟಿವಿ ಸರ್. ಅಲ್ಲಿಂದ ಆಗ್ಲಿ ಪ್ರತಿ ದಿವಸ ವರ್ಷ ಆಗ್ಲಿ ಹಸಿಗೆನಾಗ್ಲಿ ಬ್ಯಾಸಿಗೆ 1 ತರಕಾರಿ ಇದ್ದೇ ಇರ್ತದೆ ಸರ್. ಟೊಮಾಟೊ ಇರ್ತೈತಿ, ಬದ್ನೆಕಾಯಿ 1/2 ಹಾಕ್ತಿವಿ, ಟೊಮಾಟೊ 1/2 ಹಾಕ್ತಿವಿ, ಅಲ್ಲಿಂದ ಇದು ಮೆಣಸಿನ ಗಿಡ 1/2 ಹಾಕ್ತಿವಿ, ಎಲ್ಲ ಇರ್ತದೆ ಸರ್. ಅಂದ್ರೆ ತರಕಾರಿ ಏನು ನಮ್ಗೆಲ್ಲ ಲಾಸ್ ಆಗಿಲ್ಲ ಸರ್. ಯಾಕಪ್ಪ ಅಂದ್ರೆ ಒಂದ್ ಟೈಮು ಫಸ್ಟ್ಗೆ ಆಗ್ಲಿ ಹಣ್ಣು ಸ್ಟಾರ್ಟ್ ಆದಾಗ 1-2 ಕಡಿಮೆ ಇದ್ರಿಗೆ ಮತ್ತೆ ನೆಕ್ಸ್ಟ್ ತಿಂಗಳು ನಮ್ಗೆ ಕೋರಪ್ ಆಗತ್ತೆ, ಬರ್ತಿರ್ತದೆ ಬರ್ತಿರ್ತದೆ ಸರ್. ತರಕಾರಿಗಳನ್ನ ಹೆಚ್ಚಾಗಿ ಬೆಳಿತೀರಿ? ಅದು ಬರ್ತೈತೆ ಸರ್. ಮೊನ್ನೆ ಮಾತ್ರ ಬಂದು ಇದು ಸೀಡ್ಸ್ ಸ್ಪತ್ತಿಕೆ ಹಾಕಿದ್ನಿ ಸರ್ ನಾನು. ಅಂದ್ರೆ 60 ಪೀಕೆಲ್ಲ ಇದು ನಿಮ್ಮ ಭಾಗದಲ್ಲೂ ಸಹಿತ ಸೀಡ್ಸ್ ಇದೆ? ಇದೆ ಸರ್, ನಾನು ಹಾಕಿದ್ದೀನಲ್ಲ. ನೀವು ಮಾಡ್ತಾ ಇದ್ರಿ? ನಾವು ಬೇರೆಯವ್ರು ಮಾಡ್ತಿದ್ರ? ಬೇರೆ ಬೇರೆ ಗುಡನ ಎಲ್ಲ ಆಗ್ಲಿ ಡಿಪ್ ಮುಕ್ಕಲೆ ಮಾಡ್ತಾರೆ ಸರ್. ನಾನು ಮಾಡಿದ್ದೀನಿ, ನಮ್ಮೂರಲ್ಲಿ ನಾನು ಒಬ್ಬನೇ ಮಾಡಿರೋದು. ಸೀಡ್ಸ್ ಸುತ್ತಿಕಾಯಿ ಅಂದ್ರೆ ಸಾಲಿಂದ ಸಾಲಿಗೆ 6 ಸರ್, ಬೀಜದಕ್ಕೆ ಬೀಜದಕ್ಕೆ 1 ಹನಿ ನೀರಾವರಿ. ಸ್ಟಾರ್ಟಿಂಗ್ ನಾವೆಲ್ಲದಾಗ್ಲಿ ಭೂಮಿ ಒಳಗೆ ಗೊಬ್ಬರ ಕುಡಿಬೇಕಾದ್ರೆ 2 ಬೇನಿಂಡಿ ಕೊಡ್ತೀವಿ, 2 DAP ಕೊಡ್ತೀವಿ, 2 ಇದು. ಈ ಸೀಡ್ಸ್ ಮಾಡೋದಕ್ಕೆ ಯಾವಾಗ್ಲಿಂದ ಶುರು ಮಾಡಿದ್ರಿ ನೀವು? ಸೀಡ್ಸ್ ಸೌತೆಕಾಯಿ ಬೆಳಿಬೇಕು ಅಂತೇಳಿ ಯಾವಾಗ ನಿರ್ಧಾರ ಮಾಡಿದ್ರಿ? ಸೌತೆಕಾಯಿ ಬೆಳಿಬೇಕು ಅಂತೇಳಿ ಸುಮಾರು 8 ನಿರ್ಧಾರ ಸರ್. ಅಲ್ಲ, ಅದು ತರಕಾರಿ ಬೆಳೆಯೋದು ಬೇರೆ. ಅಲ್ಲ, ತರಕಾರಿ ಸೀಡ್ಸ್ಗೋಸ್ಕರ ಬೆಳೆದಿದ್ದು 8 ಮುಂದೆ ಇದೇ ಸೀಡ್ಸ್ ಸೌತೆಕಾಯಿ ಹಾಕಿದ್ದೆ ನಾನು. ಮೊದಲು ಮಾಡಿದ್ರಿ? ಮೊದಲು ಮಾಡಿದ್ವಿ ನಾವು, ಮೊದಲು ಮಾಡಿದ್ವಿ. ಅದು ಚಳಿಗಾಲಕ್ಕೆ ಹಾಕಿಬಿಟ್ಟೆ ನಾನು. ಚಳಿಕಾಲಕ್ಕೆ ಹಾಕಿದಾಗ ಬೂದಿ ರೋಗ ಅಟ್ಯಾಕ್ ಆಯ್ತು. ಅದಕ್ಕೆ ಬೂದಿ ರೋಗ ಅಟ್ಯಾಕ್ ಆಗ್ಬಿಡ್ತು. ಏನಪ್ಪ ಇದು ಬೂದಿ ರೋಗ ಅಟ್ಯಾಕ್ ಆಯ್ತು ಅಂತಂದಾಗ, ಅವಾಗಂದ್ರೆ ನಾವಂದ್ರೆ ಇದಂದ್ರೆ ಇದು ಡ್ರಿಪ್ ಮಾಡಿದ್ದಿಲ್ಲ, ಹೊಟ್ಟೆ ಹೊಡೆದು ಸೀದಾ ಖಾಲಿ ಅದ್ಕೊಂಡ ನೀರು ಬಿಡ್ತಿದ್ವಿ. ಮೊನ್ನೆ ಮಾಡಿರೋದು ಮಾತ್ರ ಡ್ರಿಪ್ ಮಾಡಿದ್ವಿ ಸರ್. ಡ್ರಿಪ್ ಮಾಡಿದ್ದಕ್ಕೆ ಸಾಲಿಂದ ಸಾಲಿಗೆ 6, ಅಲ್ಲಿಂದ ಇದು ಓಲಿಂದ ಓಲಿಗೆ 1, 1.5 ಹಾಕಿದ್ದೆ. 12,000 ಬೀಜ ಬಗ್ಗಿದ್ದವು, 1,000 ರೂಪಾಯಿ 1 ಪ್ಯಾಕೆಟ್ ಬೀಜ. ಒಂದು ಪ್ಯಾಕೆಟ್ ನಾಗ 1,000 ಬೀಜ ಹಾಕಿರ್ತಾರೆ ಸರ್. 1,000 ರೂಪಾಯಿ 1 ಪ್ಯಾಕೆಟ್, ಅದು ರೂಪಾಯಿ ಒಂದ್ ಬೀಜ ಬರ್ತದೆ ಸರ್. ಅದೇ ಅದನ್ನ ಹಾಕಿದ್ವಿ. ಅಲ್ಲಿಂದ ಅವನ್ನೆಲ್ಲ ಆಗ್ಲೇ ಪಟ್ಟೆ ಹೋಗ್ಬಾರ್ದ ಮೇಲೆ ಇದು ಮನ್ಸಿಂಗ್ ಪೇಪರ್ ಅಂತ ಬರುತ್ತೆ ಸರ್. ಮನ್ಸಿಂಗ್ ಪೇಪರ್ ಅನ್ನ ಅದು ಎಲ್ಲದ ಒಂದಿಷ್ಟು ಗುಡನಾಗ್ಲೇ ಹುಲ್ಲ ಬರೋದಂಗೆ ಪಟ್ಟೆವೆಲ್ಲ ಬೋದು ಬಾರ್ದ ಮೇಲೆ ಮನ್ಸಿಂಗ್ ಪೇಪರ್ ಹಾಕ್ತಿವಿ. ಮನ್ಸಿಂಗ್ ಪೇಪರ್ ಹಾಕಿದ ಮೇಲೆ ಅದೆಲ್ಲದ ಆಗ್ಲಿ ಇದು ವೈಯರ್ ಮನ್ಸಿಂಗ್ ಪೇಪರ್ ಆಗಿ ಸುತ್ತಲೇ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಮಣ್ಣು ದಪ್ತಿವಿ. ಅಲ್ಲಿಂದ ಓಲುಗಳಿಗೆ ಒಂದೊಂದು ಸ್ವಲ್ಪ ಮಣ್ಣು ಹಾಕಿ ಬೀಜ ಮಾತ್ರ ಸಸ್ವಲ್ಪ ಹಂಗೈತೆ, ಮೆತ್ತಗಿಡ್ಬೇಕು ಅವನ್ನ, ಒಂದೊಂದಿ ಬೀಜ ತಗೊಂಡು ಮೆತ್ತಗಿಡ್ಬೇಕು ಸರ್. ಅಲ್ಲಿಂದ ಅದನ್ನೆಲ್ಲ ಇಟ್ಟಿದ ಮೇಲೆ ಆಮೇಲೆ ಫಸ್ಟ್ನೇ ದಿವಸನೇ ಆಗ್ಲಿ ನೀರು ಬಿಡ್ಬೇಕಾದ್ರೆ 10 ನಿಮಿಷ ನೀರು ಬಿಡ್ಬೇಕು ಅದಕ್ಕೆ ಡ್ರಿಪ್ ಒಳಗಲ್ಲಿ. ಡ್ರಿಪ್ ಅಲ್ಲೇ ಮಾಡ್ತಿದ್ರಿ? ಡ್ರಿಪ್ ಅಲ್ಲೇ ಮಾಡ್ತೀವಿ ಸರ್ ನಾವು. ಫಸ್ಟ್ನೇ ದಿವಸ 10 ನಿಮಿಷ ಬಿಡ್ಬೇಕು, 7ನೇ ದಿವಸನೇ ಚಾವಾರ ಎತ್ತಿ ಇಲ್ಲ ಅಂತ ನೋಡ್ಕೊಂಡು ಮತ್ತೆ ಒಂದು 5 ನಿಮಿಷ ಜಾಸ್ತಿ ಬಿಡ್ಬೇಕು ಅದಕ್ಕೆ. ಅದು ಆದಿಮೇಲೆ ಅದು ಒಂದು 5 ದಿನಕ್ಕೆ ಮೊಳಕೆ ಹೊಡಿತೈತಿ. 5 ದಿನಕ್ಕೆ 5 ದಿನಕ್ಕೆ ಮೊಳಕೆ ಹೊಡೆದ್ಮೇಲೆ 6ನೇ ದಿನಕ್ಕೆ ಒಂದು 1/2 ತಾಸು ನೀರು ಬಿಡ್ಬೇಕು. 1/2 ತಾಸು ನೀರು ಬಿಟ್ಟೆ ಅಂದ್ರೆ ಮತ್ತೆ ಒಂದೆಲ್ಲ ಆಗ್ಲಿ 4-5 ದಿವಸ ನೀರು ಬಿಡಂಗಿಲ್ಲ. ಅದೆಲ್ಲಾದ್ರೂ ಫುಲ್ ಚಾವಂಶ ಹಗನಿರ್ತೈತಿ. ಅದನ್ನೆಲ್ಲ ತಾವಂಶ ತಗೊಂಡ್ಮೇಲೆ ಮತ್ತೆ 7ನೇ ದಿನಕ್ಕೆ 1 ತಾಸು ನೀರು ಬಿಟ್ಬಿಟ್ರು, ಮತ್ತೆ 2 ದಿನ ತಕ್ಕ ನೀರು ಬಿಡಲ್ಲ. ಅಲ್ಲಿಂದ ಆಗ್ಲಿ ಬೀಜ ಊರಿ 11ನೇ ದಿನಕ್ಕೆ ಡ್ರಿಪ್ ಅಲ್ಲಿ 6 ಗಿಣಿಕೆ ಅಂತಂದೇಳಿ ಒಬ್ಬ ಬರ್ತದೆ ಸರ್. ಅದು 6 ಗಿಣಿಕೆ ಬಿಡ್ತೀವಿ ನಾವು ಅದರಲ್ಲಿ. ಒಟ್ಟ ಆಗ್ಲಿ ಇದು ಕೆಮಿಕಲ್ ಅಂತ ಇರಲ್ಲ, ಆರ್ಗ್ಯಾನಿಕ್ ಅಲ್ಲೇ ಮಾಡೋದು. ಆರ್ಗ್ಯಾನಿಕ್ ಅಲ್ಲೇ ಮಾಡೋದು ಸರ್ ಇದು. ಅಂದ್ರೆ ಕೆಮಿಕಲ್ ಯಾಕೆ ಇದಕ್ಕೆ ಹಾಕ್ಬಾರ್ದು ಅಂದ್ರೆ, ಅದು ಅಂದ್ರೆ ಸೂತಿಕಾಯಿ ಉಪ್ಪಿನಕಾಯಿ ಅಂತಂದೇಳಿ ನಮ್ಮದು ಬೇರೆ ರಾಜ್ಯಕ್ಕೆ ಹೋಗುತ್ತೆ ಸರ್. ಉಪ್ಪಿನಕಾಯಿ ಮಾಡೋದಕ್ಕೋಸ್ಕರ ಇದು ತಗೊಂಡೋಗ್ತಾರೆ. ಹೌದು ಸರ್. ಸೊ ನೀವು ಒಂದು ಕಂಪನಿ ಮೂಲಕ ಒಪ್ಪಂದ ಮಾಡ್ಕೊಂಡು ಬೆಳಿತಾ ಇದ್ರಿ? ಬೆಳಿತಾ ಇದೀವಿ ಸರ್. ಅಲ್ಲಿಂದ ಆಗ್ಲಿ ಸೌತಿಕಾಯಿ ಉಪ್ಪಿನಕಾಯಿ ಸೌತಿಕಾಯಿ ಉಪ್ಪಿನಕಾಯಿ ಅಂತಂದೇಳಿ ಪೂರ್ತಿ ಇದ್ದಲ್ಲಿಗೆ ಬಂದು ಅವ್ರ ನನ್ನ ಹೊಲದಲ್ಲೇ ಇಲ್ಲಿ ಇದು ಭೂಮಿ ಒಳಗೆ ಬಂದು ಕಾಟ ಹಾಕೊಂಡು ತೂಕ ಮಾಡ್ಕೊಂಡು ಎಷ್ಟು ಕ್ವಿಂಟಲ್ ಅದು ಅಷ್ಟು ಕ್ವಿಂಟಲ್ ಎಲ್ಲದ ಬಿಲ್ ಕೊಟ್ಟು ಚಟಿ ಕೊಟ್ಟು ಹೋಗ್ಬಿಡ್ತಾರೆ ಸರ್. ಎಷ್ಟು ದಿನದಲ್ಲಿ ಇದು ನಿಮ್ಗೆ ಬೆಳೆ ಬರ್ಲಿಕ್ಕೆ ಶುರು ಆಗ್ತದೆ ಸರ್? ಇದನ್ನ ನಾವು ಬೀಜ ಊರಿ 30 ದಿನ ಗಿಡ ಬೆಳೆಸ್ತಾರ ಸರ್. ನಮ್ದು 30 ದಿನ ಆದ್ಮೇಲೆ ನಾ 30 ದಿನ ದಿನಾ ಕಂಟಿನ್ಯೂ ಅರಿಬೇಕು ಸರ್. ಇದ್ದ ಕಾಯಿನ ಪ್ರತಿದಿನ ಅರಿಬೇಕು? ಪ್ರತಿದಿನ ನಾನು ಅರಿಬೇಕು. ಮನೆಯಲ್ಲಿ ಯಾರಿಗ ಅರಮಿಲ್ಲ ಗಿರಮಿಲ್ಲ ಅನ್ನೋದಕ್ಕೂ ನಾವು ಇಲ್ಲದ್ರು ಕೂಡ ಲೇಬರ್ ಆಳ ಅಂತ ಡೈಲಿ ಒಂದು 12 ಮಂದಿ 14 ಮಂದಿ ಲೇಬರ್ ಫಿಕ್ಸ್ ಇಟ್ಟೆ ನಾವು ಅಡ್ಡಾಡ್ತೀವಿ ಸರ್. 250 ರೂಪಾಯಿ ಕೂಲಿ ಸರ್ ಅವ್ರಿಗೆ ಬಿಡಿಸೋರ್ಗೆ. ಆ ಬಿಡಿಸೋರಿಗೆ ಬೆಳಿಗ್ಗೆ 9 ಗಂಟೆಗೆ ಬರ್ತಾರೆ ಸರ್, 2:30 ಮನೆಗೆ ಹೋಗ್ಬಿಡ್ತಾರೆ ಸರ್. 250 ರೂಪಾಯಿ ಕೂಲಿ. ಕಂಟಿನ್ಯೂ ಕೆಲಸ ಕೊಡ್ಬೇಕು ಅವ್ರಿಗೆ. ಅವ್ರಿಗೆ ಏನಾರ ಆಗ್ಲಿ 5,000-10,000. ಎಷ್ಟು ಎಕರೆಯಲ್ಲಿ ಬೆಳಿತಿರೋದು ಈಗ? ಅದನ್ನ ಬೆಳಿತಿರೋದು 1.5 ಎಕರೆ ಬೆಳಿತೈತಿ ಸರ್. 1.5 ಎಕರೆ ಬೆಳೆಯಲ್ಲಿ ವರ್ಷ ಕಬ್ಬು ಹಾಕಿದ್ರು ಆ ಬೆಳೆ ಸಿಗಲ್ಲ. ದಿನ ಎಷ್ಟು ಸಿಗುತ್ತೆ? ದಿನ 30+ ಅಂತಂದೇಳಿ ಸರ್. ಅದು 30+ ಒಂದು 30 ಕ್ವಿಂಟಲ್ ಆಗತ್ತೆ ಸರ್. 30 ಕ್ವಿಂಟಲ್ ಪ್ರತಿ ದಿನ ಸಿಗ್ತದೆ? ಪ್ರತಿ ದಿನ 30 ಕ್ವಿಂಟಲ್ ಸರ್. ಓಹೋ, ಅವರೇ ಬಂದು ಅದನ್ನೇ ತಗೊಂಡು ಹೋಗ್ಬಿಡ್ತಾರೆ? ನಾವೆಲ್ಲರೂ ಕಾಯಿ ಅರ್ದು ಬಾಕ್ಸ್ನಾಗ ತುಂಬಿಟ್ಟು ಬಿಟ್ರೆ ತೀರ ಬರೋದು ಕಾಟ ಹಚ್ಚೋದು ತುಂಬಿಕೊಂಡು ಹೋಗೋದು ಸೀರ. ಅವ್ರೆಲ್ಲ ಎಷ್ಟಾಯ್ತು ಪೇಮೆಂಟ್ ನಿಮ್ಗೆ? ಇಲ್ಲ, ಅವತ್ತಿಂದಲ್ಲ ಸರ್. 6 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ಯಾಕಂಗೆ? ಇಲ್ಲ, ಕಂಪ್ನಿ ಇರೋದು ಇದು ಚೆನ್ನೈದಾಗೆ ಐತೆ ಸರ್. ಹೆಡ್ ಆಫೀಸ್ ಇರೋದು ಕೊಟ್ಟೂರಲ್ಲಿ ಒಂದು ಆಫೀಸ್ ಮಾಡಿದ್ದಾರೆ ಅವ್ರು. ಮತ್ತೆ ಎಲ್ಲದ ನಮ್ಮಂತರ ಎಲ್ಲ ಭಾಗದವ್ರು ಎಲ್ಲರಿಗೆ ಒಂದೇ ಸಲಕ್ಕೆ ಅವ್ರೆಲ್ಲದಾಗ್ಲಿ ಇದು ಸೆಟ್ಲ್ಮೆಂಟ್ ಕಾಫಿ ಬರ್ತದೆ ಸರ್. ಅದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಜೆರಾಕ್ಸ್ ಅವ್ರು ಕೂಡ ತಗೊಂತಾರೆ ಸರ್. ನಮಗೇನು ವಾರಕ್ಕೆ 10,000 ರೂಪಾಯಿ ಹಂಗ ಲೇಬರ್ಗೆ ಪೇಮೆಂಟ್ ಹಾಕ್ತಾರೆ ಸರ್ ಅವರು. ವಾರಕ್ಕೆ 10,000 ಹಂಗ ನಮಗೆಲ್ಲ ಪೇಮೆಂಟ್ ಹಾಕ್ತಾರ. ಲೇಬರ್ ಕೂಲಿ ಅಂತ ಬೇಕಲ್ಲ, ಲೇಬರ್ ಕೂಲಿ ಅವರೇ ಕೊಡ್ತಾರ? ನಿಮ್ದ್ರಲ್ಲಿ ಕಟ್ ಮಾಡ್ತಾರೆ? ನಮ್ದ್ರಲ್ಲೇ. ನಿಮ್ದ್ರಲ್ಲಿ ಕಟ್? ನಮ್ದ್ರ ಅವ್ರಲ್ಲಿ ಏನೇನು ಅವ್ರು ಏನು ಒಂದು ಐಎಫ್ಎಸ್ಸಿ ಇಲ್ಲ. ಏನ್ ರೇಟ್ ತಗೊಳ್ತಾರೆ ಅವರು? ಅವರು ನೋಡಿ ಸರ್, ಇದು ಕಟ್ಟಬಳ್ಳಿ ಆದ್ರೆ 51 ರೂಪಾಯಿ ರೇಟ್ ತಗೊಂತಾರ ಕೆಜಿ, 1 ಕೆಜಿ. ನೆಲಬಳ್ಳಿ ಕಾಯಿ ಅಂತ ಬರುತ್ತೆ, ನೆಲಬಳ್ಳಿ ಸೇಮ್ ಇರುತ್ತೆ, ಕಟ್ಟಬಳ್ಳಿ ಕಾಯಿ ಸೇಮ್ ಇರುತ್ತೆ. ನಿಮ್ದು ಎರಡು ಇದೆಯಾ? ಎರಡು ಇದೆ. ನೆಲಬಳ್ಳಿದ ಕಾಯಿ ಅಂದ್ರೆ ಇಷ್ಟ ದಪ್ಪ ಇರುತ್ತೆ, ಉದ್ದ ಇರುತ್ತೆ, ಸೇಮ್ ಇಲ್ಲ, ಉದ್ದ ಬೆರಳ ಗಾತ್ರದಲ್ಲಿ ಇರುತ್ತೆ. ಅದೇ ಅಂದ್ರೆ ಕಟ್ಟಬಳ್ಳಿಗೆ ಜಲ್ಡಿ ಅಂದ್ರೆ 3 ಜಲ್ಡಿ ಹಾಕ್ತಾರೆ, ನೆಲಬಳ್ಳಿದಂದ್ರೆ 1 ಜಲ್ಡಿ ಹಾಕ್ತಾರೆ. ಯಾವ್ದು ಈಗ ಹೆಚ್ಚಾಗಿ ಬೆಳಿತಿರೋದ್ ನೀವು? ನಾವು ಅಂದ್ರೆ ಇದು ಅದಕ್ಕೆ ಇದಕ್ಕೆ ಎರಡನ್ನ ಹಾಕಿದ್ದೆ ನಾನು. ಅದಕ್ಕೆ ಇದಕ್ಕೆ ತಾಲೆ ಮಾಡಿ ನೋಡಿದ್ರೆ ತೂಕದಲ್ಲಿ ಕಟ್ಟಬಳ್ಳಿ ಜಾಸ್ತಿ ಆಯ್ತು, ಪೇಮೆಂಟಿನಲ್ಲಿ ಅದು ಜಾಸ್ತಿ ಆಯ್ತು. ಓಹೋ, ನಂಗೆ ತೂಕದಲ್ಲಿ ಅಂದ್ರೆ ಇದು ನೆಲಬಳ್ಳಿ ಕಾಯಿ ಜಾಸ್ತಿ ಬಂತು. ಕಟ್ಟಬಳ್ಳಿ ಕಾಯಿ ಅಂದ್ರೆ ಸಣ್ಣ ಕಾಯಿ ಅಲ್ಲ, ತೂಕ ಕಡಿಮೆ ಬರುತ್ತೆ, ಅದು ರೇಟ್ ಜಾಸ್ತಿ ಕೊಡ್ತಾರೆ, ರೇಟ್ ಜಾಸ್ತಿ ಬರುತ್ತೆ, ಪೇಮೆಂಟ್ ಜಾಸ್ತಿ ಆಗತ್ತೆ. ಅದು ಕಟ್ಟಬಳ್ಳಿ ಹೆಂಗ್ ಕೆಜಿ ತಗೊಳ್ತಾರೆ? 51 ರೂಪಾಯಿ ಕೆಜಿ ತಗೊಂತ. ಪ್ರತಿದಿನ ಎಷ್ಟ್ ಕೆಜಿ ಬರ್ತದೆ ಅದು? ಕಟ್ಟಬಳ್ಳಿ ಡೈಲಿ 1-8 ಕ್ವಿಂಟಲ್ ಬರುತ್ತೆ. ಅದು ಬಾಂಬ್ ಅಂತ ಬರುತ್ತೆ ಅದು, ಅದರಲ್ಲಿ ಇದರಲ್ಲಿ ಬಾಂಬ್ ಬರುತ್ತೆ, ಅದರಲ್ಲಿ ಬಾಂಬ್ ಬರುತ್ತೆ. ಅದಂದ್ರೆ ಕಟ್ಟಬಳ್ಳಿದ ಬಾಂಬ್ ಅಂದ್ರೆ ಫಸ್ಟ್ನೇ ಬಾಂಬ್ 18 ರೂಪಾಯಿ ಹಾಕ್ತಾರೆ, 3ನೇ ಬಾಂಬ್ 4 ರೂಪಾಯಿ ಹಾಕ್ತಾರೆ, ನೆಲಬಳ್ಳಿ ಬಾಂಬ್ ಅಂದ್ರೆ ಆರು ರೂಪಾಯಿ ಎಂಟು ರೂಪಾಯಿ ಇದೆ. ಅಂದ್ರೆ ಈಗ ಕಟಬಳ್ಳಿದೆ ಪ್ರತಿದಿನ ನಿಮ್ಗೆ 40,000 ರೂಪಾಯಿ ಬಿಲ್ ಆಗ್ತದೆ. ಹಂಗ ಕಟಬಳ್ಳಿ ಅಂದ್ರೆ ಅಷ್ಟೇ ಖರ್ಚಿದೆ. ಅದು ಗೂಟ ಉಯ್ಯಬೇಕು, ಗಿಡ ಗಿಡಕ್ಕೆ ದಾರ ಕಟ್ಟಬೇಕು, ಅದಕ್ಕೆಲ್ಲದಾಗ್ಲೇ ಲೈಟಿಂಗ್ ಹಾಕ್ಬೇಕು, ಅದ್ರಲ್ಲಿ ಬುಳ್ಳಿ ಕಟ್ಬೇಕು, ಅದಕ್ಕೆ ಅವಕ್ಕೆಲ್ಲ ಅಷ್ಟೇ ಖರ್ಚಿದೆ. ಅದೇ ಖರ್ಚು ಇದೆ. ಖರ್ಚೋಗಿ ಎಷ್ಟು ಉಳಿಯುತ್ತೀರಿ ನಿಮ್ಗೆ ಲಾಭ ಸರ್? ಈ ಸತ್ತೆ ಎಲ್ಲಾ ಆಳುಗಳು ಎಲ್ಲಾ ಗೊಬ್ಬರ ಬೀಜದ ಎಲ್ಲ ತೆಗೆದು ಸರ್ ಒಂದು ಟೋಟಲ್ ನನಗೆ 80,000 ಬಂದಿದೆ ಸರ್. ಈ ಸತ್ತೆ ಎಷ್ಟು ತಿಂಗಳು ಇದು ನೀರ ಬರ್ತಾ ಇರ್ತದೆ? ಎಷ್ಟು ತಿಂಗಳು ಅಂದ್ರೆ ಒಂದೇ ತಿಂಗಳ ಬೆಳೆ, ಒಂದೇ 30 ಗಿಡ ಬೆಳ್ಸಕ 30 ಕಾಯರೇಕ ಮುಗಿದೋಗ್ತದೆ. ಮುಗಿದೋಗ್ತದೆ ಸಂತಿ ಎರಡು ತಿಂಗಳೊಳಗೆ ಮುಗಿದೋಗ್ತದೆ. ಮತ್ತೆ ನಾವು ಅದನ್ನ ಮತ್ತೆ ಅದನ್ನ ಏನಾರ ಆಗ್ಲಿ ಕಿತ್ ತೆಗೆದು ನಡೆಯುವ ಹೊಟ್ಟೆವಕ್ಕ ಅದಕ್ಕೆಲ್ಲದಾಗ್ಲಿ ಸ್ವಚ್ಛತೆ ಮಾಡ್ಕೊಂಡು ಲೇಬರ್ ಹಚ್ಚಿ ಹುಲ್ಲು ಕಳ್ಸ್ಕೊಂಡು ಅದೇ ಊರಿಗೆ ಬೆಳಿಬೋದು. ಡ್ರಿಪ್ಗೆ ಚಿಲ್ಲಿ ಬೆಳಿಬೋದು, ಟೊಮೆಟೊ ಬೆಳಿಬೋದು, ಬದನೆಕಾಯಿ ಬೆಳಿಬೋದು. ಏನ್ ಬೇಕಾದ್ರೆ ನಮ್ಗೆ ಏನ್ ತಿಳ್ತಾರೆ. ಈಗ ನಿಮ್ಗೆ ಈ ಸೌತೆಕಾಯಿ ಬೆಳೆಯಲ್ಲಿ ಲಾಭ ಅನ್ಸಿದ್ಯಾ? ಲಾಭ ಅನ್ಸಿದೆ ಸರ್, ಈ ಸತ್ತೆ ಲಾಭ ಅನ್ಸಿದೆ. ಹೋದ ವರ್ಷ 10 ಲಾಸ್ ಆಗಿದೆ, ಈ ಸತ್ತೆ ಪರವಿಲ್ಲ ನಮ್ಗೆ. ಏನೋ ಭಗವಂತ ತೋರ್ತಕ್ಕೆ ನಾವು ಪ್ರತಿ ತಿಂಗಳು ಒಂದು 50,000-60,000 ರೂಪಾಯಿ ಆಗುತ್ತೆ. ಹೌದು ಸರ್, ಈ ಸೌತೆಕಾಯಿಯಲ್ಲಿ ಸರ್ ಎಲ್ಲಾ ಟೋಟಲ್ ಅಮೌಂಟ್ ಸರ್ ಒಂದೂವರೆ ಎಕರೆಗೆ 180 ಸರ್. 180 ಅವ್ರದೇ ಡ್ರಿಪ್, ಅವ್ರದೇ ಬೀಜ, ಅವ್ರದೇ ಎಣ್ಣೆ, ನಮ್ದಂತ ಒಂದು ನೆಯಪೇಶಿ ಇಲ್ಲ. ನಾವು ಚಲ ರೀತಿಯಿಂದ ಬೆಳೆದ್ರೆ ಅವ್ರು ಬಾಕಿ ಮುಟ್ಟಿ ನಮಗೆ ಅಮೌಂಟ್ ಬರುತ್ತೆ. ಸರಿ ರೀತಿಯಿಂದ ಕಾಯಿ ಬೆಳಿಲಿಲ್ಲಪ್ಪ ಅಂದ್ರೆ ನಮ್ಗೆ ಬಾಕಿ ಅಲ್ಲಿ ಉಳಿತೈತಿ, ಬಾಕಿ ಕೊಡಂತ ನಮಗೆ ಬರಲ್ಲ. ಅವ್ರು ಮತ್ತೆ ನೆಕ್ಸ್ಟ್ ವರ್ಷ ಸೌತಿಕೆ ಹಾಕಿ ಬಾಕಿ ಮುಟ್ಸೋಕ್ ಅವ್ರಿಗೆ. ಒಂದು ಒಪ್ಪಂದ ಆ ತರ ನಮಗೆ ಒಪ್ಪಂದ ಆಗಿದೆ. ಲಾಸ್ ಆಗಿದೆಯಾ ನಿಮಗೆ, ಲಾಭನೇ ಜಾಸ್ತಿ ಆಗಿದೆಯಾ? ಇಲ್ಲ, ಲಾಭ ಆಗಿದ್ದು ಇವಟ ಸರ್ ಪ್ರತಿ ದಿವಸನೇ ಲಾಸ್ ಆಗಿದೆ. ಆಗಿಲ್ಲ ಅಂತೇಳ ಒಂದ್ ವರ್ಷ ಹಿಂಗಾಗತ್ತೆ, ಒಂದಷ್ಟ ಲಾಭ ಆಗತ್ತೆ ಅಂದ್ರೆ ಅಂದ್ರೆ ಇದು ಮಾಡಿದ್ರ ಮೇಲೆ ಡಿಪೆಂಡ್ ಸರ್. ಅದೇ ಚಳಿಗಾಲಕ್ಕೆ ಹಾಕ್ಬಾರ್ದು, ಕಾರುಣಿವಿ 15-20 ಮುಂದೆ ಹಾಕ್ಲಿ ಬೀಜ ಗೂರ್ಬೇಕು ಅದನ್ನ. ಹಂಗ ಸರ್. ಅದೇ ಒಟ್ಟು ಈಗ ಸೌತಿಕಾಯಿ ಅದು ವಿಶೇಷವಾಗಿರ್ತಕ್ಕಂತ ತಳಿ, ಇದು ಮಾರ್ಕೆಟ್ ಗೆ ಹೋಗೋದ್ರಿಂದ ನಿಮ್ಗೆ ಕಮರ್ಷಿಯಲ್ ಆಗಿ ಉಪಯೋಗ ಆಗಿದೆ, ಲಾಭದಾಯಕವಾಗಿದೆ. ಆಗಿದೆ ಸರ್. ಸೊ ಜೊತೆಗೆ ನೀವು ತರಕಾರಿ ಬೆಳೆಗಳನ್ನೆಲ್ಲ ಬೇರೆ ಬೇರೆ ಬೆಳಿತೀರಿ, ಅದಕ್ಕೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ ಬೆಳೆಗಳನ್ನ? ಬೆಳೆಗಳಿಗೆಲ್ಲ ಇದೆ, ಮರಂ ಬೆಳೆ ಸಂತಿದೆ, ಮಾರ್ಕೆಟ್ ಇದೆ, ಹಾಸ್ಪಿಟಲ್ ಇದೆ. ಟೊಮೆಟೊ ಬೆಳಿತೀರಿ? ಟೊಮೆಟೊ, ಮೆಕ್ಕೆಜೋಳ, ಎಲ್ಲ ತರಕಾರಿಗಳಲ್ಲಿ ಏನೇನ್ ಬೆಳಿತೀರಿ? ತರಕಾರಿಯಲ್ಲಿ ಮೆಣಸಿನ ಗಿಡ, ಟೊಮೆಟೊ, ಬ್ಯಾಡಗಿ ಮೆಣಸಿನಕಾಯಿ ಬೆಳಿತೀರಿ? ಬ್ಯಾಡಗಿ ಎಷ್ಟು ಎಕರೆಯಲ್ಲಿ ಬೆಳಿತೀರಿ? ಬ್ಯಾಡಗಿ ಮೆಣಸಿನಕಾಯಿ 2.5-3 ಎಕರೆ ಹಾಕಿದ್ದೆ ನಾನು. ವರ್ಷ ಅಷ್ಟು ಹಾಕಿದ್ದೀನಿ, ವರ್ಷ ಹಾಕಿದ್ರೆ ಒಂದು 2 ಬಿಸಿ ಚೆನ್ನಾಗಿ ಸಿಕ್ತು ಸರ್. ಸಿಗ್ಲಿಲ್ಲ ಅಂದಿಲ್ಲ, ಒಂದು ಹಿಂದೆ ವರ್ಷ ಹೋದ ವರ್ಷ ಲಾಸ್ ಆಯ್ತು, ದೊಡ್ಡ ಲಾಸ್ ಆಯ್ತು. ಸುಮಾರು ಒಂದು 2.5-3 ಲಕ್ಷ ಖರ್ಚು ಮಾಡಿದ್ದೆ, ಬರೇ ಇದು 40,000 ಆಯ್ತು. ಏನ್ ಸಮಸ್ಯೆ ಆಯ್ತು? ಬಚ್ಚಿ ರೋಗ ಬಂದ್ಬಿಡ್ತು ಸರ್. ಅದು ಹವಾಮಾನಕ್ಕೆ ಕ್ಲೈಮೆಂಟಿಗೆ ಇದು ಮಳೆ ಹೊಡೆದು ಗಿಡ ಎದಿಮಟ್ಟ ಗಿಡಗಳು ಸರ್, ಎದಿಮಟ್ಟ ಗಿಡಗಳು ಇದ್ದಾಗ ಹಂಗಾದ ನೆಲಕ್ಕೆ ತಪ್ಪ ತಪ್ಪ ತಪ್ಪ ಬಂದ್ಬಿಡಿದ್ದೆ. ಇದು ಅಂದ್ರೆ ವ್ಯವಸಾಯ ಮಾಡ್ಸೋದಂದ್ರೆ ನಮ್ಮವಾಗಿ ಎತ್ಕೊಳ್ತಾವ್ ಸರ್, ಬಾಡಿ ಕಳೆ ಬಿಡಿಸಲ್ಲ ಏನೆಲ್ಲ, ನಾವೇ ಎಲ್ಲ ಮಾಡ್ಕೊಂತಿದ್ವಿ ಸರ್, ಎಲ್ಲ ನೀರ್ ಕಟ್ಟಿ. ಈಗ ನಿಮ್ಗೆ ಸೌತೆಕಾಯಿ ಒಂದೇ ಲಾಭದಾಯಕವಾಗಿದೆ? ಈ ಸತ್ತೆ ಸೌತೆಕಾಯಿ ಒಂದು ಲಾಭ ಆಗಿದೆ. ಮೆಕ್ಕೆಜೋಳ ಕೂಡ ಪರವಲ್ಲ ಸರ್, ಮೆಕ್ಕೆಜೋಳಕ್ಕೆ ಒಂದು ಎಕರೆಕ್ಕೆ ಒಂದು ಕಡೆಗೆ 20,000 ಖರ್ಚು ಮಾಡಿದ್ರೆ 30,000 ಉಳಿತೇವೆ. ಯಾರನ್ನ ಹಾಕ್ಲಿ, ನೀವನ್ನ ಹಾಕ್ಲಿ, ನಾವನ್ನ ಹಾಕ್ಲಿ, ಯಾರು ಸಣ್ಣ ರೈತರು ಗೊತ್ತಿಲ್ಲ ಅಂದ್ರೆ ಅಷ್ಟಂತ ಮಾಮೂಲು ಉಳಿತೈತಿ. ಮೈ ಮೇಲೆ ಬರೋದೇನಲ್ಲ, ಮೈ ಮೇಲೆ ಬರೋದಂದ್ರೆ ಇದೆ ನಮಗೆ ಬಂದಿರೋದೆ. ಯಾವ್ದು? ಮೆಣಸಿನಕಾಯಿ. ಅದು ಈ ಬಾರಿ ಹಂಗಾಗಿದೆ. ಹೌದು ಸರ್, ಪ್ರತಿ ಸಲ ಎಲ್ಲ ಚೆನ್ನಾಗಿ ತಗೊಂಡಿದ್ರಿ. ಹ್ಞೂ ಸರ್, ಹ್ಞೂ ಸರ್. ಬ್ಯಾಡಗಿ ಮೆಣಸಿನಕಾಯಿ ಮಾರ್ಕೆಟ್ ಎಲ್ಲಿ ಕಳಿಸ್ತೀರಾ ನೀವು? ಬ್ಯಾಡಗಿಗೆ, ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ CS ಪಟೇಲ್ ಅಂತ ಹೇಳಿ ಅದಾರ ಸರ್, ಅವ್ರ ಹತ್ರ ನಾವು ಬೀಜ ತರ್ತೀವಿ. ಅವ್ರ ಹತ್ರ ನಾವೆಲ್ಲ ಒಳ್ಳೆ ರೇಟ್ ಸಿಗ್ತದೆ. ಅಲ್ಲಿ ಒಳ್ಳೆ ರೇಟ್ ಸರ್, ಒಂದೇ ಕ್ವಿಂಟಲ್ 16 ಹಿಡಿದು 25,000 ತಕ್ಕ ಒಂದು ಕ್ವಿಂಟಲ್ ಕಾಯಿ ಸಿಕ್ಕಿದೆ. ಓಹೋ, 25,000 ತಕ್ಕ ಒಂದು ಕ್ವಿಂಟಲ್ ಸಿಕ್ಕಿದೆ. ಎಷ್ಟು ಕ್ವಿಂಟಲ್ ಬೆಳಿತಿದ್ರಿ ನೀವು? ನಾವೆಲ್ಲ ಫಸ್ಟ್ನೇ ವರ್ಷ ಒಂದು 36 ಕ್ವಿಂಟಲ್ ಆಗಿತ್ತು, ಎರಡನೇ ವರ್ಷ ಒಂದು 28 ಕ್ವಿಂಟಲ್ ಆಯ್ತು, ಅಲ್ಲಿಂದ ಅದು ಇದು ಮೂರನೇ ವರ್ಷ 65 ಕ್ವಿಂಟಲ್ ಆಯ್ತು. ಒಂದು 20,000 ರೇಟ್ ಸಿಕ್ಕಿದೆ. ಸಿಕ್ಕಿದೆ ಸರ್, 18 ಹಿಡಿದು 25,000 ತಕ್ಕ ರೇಟ್ ಸಿಕ್ಕಿದೆ ಸರ್. ಒಟ್ಟು ಮೆಣಸಿನಕಾಯಿನೂ ಒಳ್ಳೆ ಲಾಭದಾಯಕ,

ಮಣ್ಣಿಗೆ ಸಿಮರುಪ ಬೆಳೆದು ಇಂದನ ಸಕ್ಷಮರಾಗೋಣ, ಮಣ್ಣಿಗೆ ಸಿಮರುಪ ಬೆಳೆದು ಇಂದನ ಸಕ್ಷಮರಾಗೋಣ, ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕೂಡಿ ಕೂಗೋಣ, ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕೂಡಿ ಕೂಗೋಣ. ಮುಂದಿನ ಒಮ್ಮೆ ಯೋಜನೆ ತಪ್ಪಿ ಜನಸಾಗರವು ಹೆಚ್ಚಿರಲು, ಮುಂದಿನ ಒಮ್ಮೆ ಯೋಜನೆ ತಪ್ಪಿ ಜನಸಾಗರವು ಹೆಚ್ಚಿರಲು, ಬಾಯಿ ಬಾಯಿಗೂ ನಿಸಲು ತಿನ್ನಿಸಲು ಕೂಳಿನ ಬೇಡಿಕೆ ಹೆಚ್ಚಿತ್ತು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು, ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಹಸಿರು ಕ್ರಾಂತಿಯ ಹೊನ್ನ ಬಣ್ಣದ ಆಸೆ ಎಲ್ಲರಲ್ಲಿ ಮೂಡಿರಲು, ರೈತರು ರಾಸಾಯನಿಕ ಬಳಸಿ ಇಳುವರಿ ಹೆಚ್ಚು ಮಾಡಿರಲು, ತುಂಬಿತು ಜನರೆಲ್ಲರ ಹೊಟ್ಟೆ ಬರಿದಾಯಿತು ಭೂಮಿಯ ತಟ್ಟೆ, ಬರಿದಾಯಿತು ಭೂಮಿಯ ತಟ್ಟೆ. ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು, ಒಂದಾನೊಂದು ಕಾಲದಲ್ಲಿ ದಿನದಲ್ಲಿ ಬೇಸಾಯವದು ಬಹಳ ಮುಂದೆ ಹೋಗುವುದು, ಆದರೆ ಏನೋ ಆಗಿದೆ ಎಂದರೆ ಆ ಆರೋಗ್ಯವೇ ಹೋಗುವುದು, ಉಣಲು ಉಡಲು ಸಾಕಷ್ಟಿದ್ದರೂ ಮೊದಲಿನ ಕಸುವು ಹೋಗುವುದು, ಮುಂದೆ ನಮ್ಮ ಮಕ್ಕಳಿಗೊಂದು ಉತ್ತಮ ಭೂಮಿ ಬೇಕುವುದು. ಒಂದಾನೊಂದು ಕಾಲದಲ್ಲಿ ಸಫಲತೆಗಾಗಿ ಎಲ್ಲರ ಮನಸ್ಸು ಮಿಡಿದಿರಲು, ರೈತರು ರಾಸಾಯನಿಕ ಬಿಟ್ಟು ಬೇಸಾಯವನ್ನು ಮಾಡಿದರೆ ಪರಿಸರಕ್ಕೆ ಆರೋಗ್ಯ ಸಿಗಬಹುದು, ಸಂಭ್ರಮ ಮರಳಿ ಬರಬಹುದು, ಸಂಭ್ರಮ